ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದ್ರ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಮಾತಾಡು ಮಾತಾಡು ಮಲ್ಲಿಗೆ, ಸಂಪಿಗೆ ಸೇವಂತಿಗೆ, ಮಾತಾಡು ಮಾತಾಡು ಮಲ್ಲಿಗೆ. ಹೌದು ಕಣ್ರಿ, ಅಚ್ಚ ಕನ್ನಡ ಸ್ವಚ್ಛ ಕನ್ನಡ, ಮಾತಾಡು ಮಾತಾಡು ಚಲುವ ಕನ್ನಡ, ನುಡಿ ಕನ್ನಡ ನಡೆ ಕನ್ನಡ, ಮಾತಾಡು ಮಾತಾಡು ಚಲುವ ಕನ್ನಡ. ಈ ರಾತ್ರಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ ನೇರ ಪ್ರಸಾರದಲ್ಲಿ ತಾವುಗಳು ಸಹ ಭಾಗವಹಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 2211000 ಅಥವಾ 2000093, ಎಸ್ಟಿ ಕ್ರಮಾಂಕ 08394. ತಪ್ಪದೆ ಕೇಳಿ ಆಲಿಸಿ ಭಾಗವಹಿಸಿ. ಮಾತಾಡು ಮಾತಾಡು ಕನ್ನಡ ಈ ರಾತ್ರಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ. ಮಾತಾಡು ಮಲ್ಲಿಗೆ, ಸಂಪಿಗೆ ಸೇವಂತಿಗೆ, ಮಾತಾಡು ಮಾತಾಡು. ನಲ್ವೆ ಕೇಳುಗರೆ, 7:21 ಸಮಯ, ಚಿತ್ರಗೀತೆಗಳು. ಮುದ್ದಾದಂತಹ ಚಿತ್ರಗೀತೆಗಳನ್ನ ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ. ಮೊದಲಿಗೆ ಬೆಳ್ಳಿ ಮೋಡ ಚಿತ್ರದಿಂದ ಇದ್ದ ಗೀತೆಯನ್ನ. ಮುದ್ದಿನ ಗಿಣಿಯ ಬಾರೋ, ಮುತ್ತನ ತರುವೆ ಬಾರೋ, ಹೆಗಲ ನೇರಿ ಆಡಿ ಕುಣಿವ ಕೂಸು ಮರಿ ಯಾರೋ, ಈ ತುಂಟು ಮರಿ ಯಾರೋ. ಮುದ್ದಿನ ಗಿಣಿಯ ಬಾರೋ, ಮುತ್ತನ ತರುವೆ ಬಾರೋ, ಹೆಗಲ ನೇರಿ ಆಡಿ ಕುಣಿವ ಕೂಸು ಮರಿ ಯಾರೋ, ಈ ತುಂಟು ಮರಿ ಯಾರೋ. ಒಂದು ಆಸೆ ಮೂಡಿದೆ ಎಂದ ಕೇಳ್ತಾ ಇದ್ದೀರಾ ಗಣಪ ಚಿತ್ರದಿಂದ ಇದ್ದ ಗೀತೆಯನ್ನ. ಕನಸಲ್ಲಿ ಕಂಡ ನಂತರ ಭಯವೆಲ್ಲ ಮಾಯವಾಗಿದೆ, ನನವನ್ನು ತುಂಬಿಕೊಳ್ಳಲು ಹೃದಯನು ಸಾಲದಾಗಿದೆ. ಮೊದಲೇನೇ ಹೇಳಿ ಬಿಡುವೆನು, ನನಗಂತೂ ಪ್ರೀತಿಯಾಗಿದೆ. ಅಲಿಮಾರಿಯಾದ ಜೀವದ ಮನವೀಗ ಸೂರೆಯಾಗಿದೆ. ಉಳಿತಾಯ ಇಲ್ಲದಿದ್ದರೂ ಒಲವೊಂದೇ ಆಸ್ತಿಯಾಗಿದೆ. ಸಿರಿಯಲ್ಲಿ ಸಿಕ್ಕ ಮೇಲೆಯೇ ಪರದಾಟ ಜಾಸ್ತಿಯಾಗಿದೆ. ಮುದ್ದಾಗಿ ನೀನು ನನ್ನ ಕೂಗಿದೆ, ಸದ್ದಿಲ್ಲದೇನೆ ಸುದ್ದಿಯಾಗಿದೆ. ಎಂದೆಲ್ಲ ನಾಳೆ ಏನು ಕಾದಿದೆ, ನಿಂದಲ್ಲೇ ಬಂದು ಮಿಂಚುತ್ತಾಗಿದೆ. ಒಂದಲ್ಲ ಒಂದು ಆಸೆ ಮೂಡಿದೆ, ಎಂದೆಲ್ಲ ನಾಳೆ ಏನು ಕಾದಿದೆ. ಕೇಳ್ತಾ ಇದ್ದೀರಾ ಚಿತ್ರಗೀತೆಗಳನ್ನ. ಇನ್ನು ಮುಂದೆ ಕೇಳಿ ಪರಾರಿ ಚಿತ್ರದಿಂದ ಇದ್ದ ಗೀತೆಯನ್ನ. ನಿನ್ನ ಚಂದ ಇನ್ನು ಚಂದ ಪೆದ್ದು ಪೆದ್ದಾಗಿ ನೀನಾಡುವಾಗ, ನಿನ್ನ ಚಂದ ಇನ್ನು ಚಂದ ಜೀವನ ಹೂವನ ಚಂದ ಈಗ ನಿನ್ನಿಂದ. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ನಲ್ಮೆ ಕೇಳುಗರೆ, ಕೇಳ್ತಾ ಇದ್ದೀರಾ ಚಿತ್ರಗೀತೆಗಳನ್ನ ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮಂಕುತಿಮ್ಮ ಚಿತ್ರದಿಂದ ಇದ್ದ ಗೀತೆಯನ್ನ. ತಲಿವಾರೇ